ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಯಾವಾಗಲೂ ಆಯಾಸವಾಗುವುದು, ತೂಕದಲ್ಲಿ ಇಳಿಕೆ, ಆಗಾಗ ಜ್ವರ, ಮಲವಿಸರ್ಜನೆಯಲ್ಲಿ ಏರುಪೇರು, ಗೆಡ್ಡೆ ಕಟ್ಟುವುದು, ಇವೆಲ್ಲ ಕ್ಯಾನ್ಸರ್ ರೋಗದ ಲಕ್ಷಣಗಳು. ಕ್ಯಾನ್ಸರ್ ರೋಗ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಬಹುದು. ಬಾಯಿ, ಶ್ವಾಸಕೋಶ, ಅನ್ನನಾಳ, ಹೊಟ್ಟೆ, ಗರ್ಭಕೋಶ, ಸ್ತನ, ಪ್ರೋಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣಿಸುತ್ತದೆ. ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದಲ್ಲಿ ಸಂಪೂರ್ಣ ಗುಣವಾಗುತ್ತದೆ. ಹೆಚ್ಚಿನ ಮಾಹಿತಿಗೆ 24x7 ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಬೇಸಿಗೆ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಬೇಸಿಗೆ ಹಂಗಾಮಿನಲ್ಲಿ ರಾಗಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಟಿಎಸ್ ಸುಕನ್ಯಾ ಅವರು. ನಮಸ್ಕಾರ ಡಾಕ್ಟರ್ ಸುಕನ್ಯಾ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ನಾವು ರಾಗಿ ಬೇಸಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ರಾಗಿ ಬೆಳೆಯ ಒಂದು ವಿಶೇಷತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ ಸರ್. ನೋಡಿ, ರಾಗಿ ಬೆಳೆಯನ್ನು ನಾವು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಕಾಣ್ಬೋದು. ಹಿಂದೆ ಕನಕದಾಸರಿಂದ ರಾಮಧಾನ್ಯ ಅಂತ ಕರೆಸ್ಕೊಂಡಂತಹ ಈ ಬೆಳೆ ಪೋಷಕಾಂಶಗಳ ಒಂದು ಖಜಾನೆ ಆಗಿದೆ. ರಾಗಿನಲ್ಲಿ ನಾವು ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣವನ್ನು ನೋಡ್ಬೋದು. ರಾಗಿನಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಸಮೃದ್ಧವಾಗಿರೋದ್ರಿಂದ ಈ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವ್ರಿಗೆ ಒಂದು ಹೇಳು ಮಾಡಿಸ್ತಿರ್ತಕ್ಕಂಥ ಆಹಾರ. ಮತ್ತು ರಾಗಿನಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶವೂ ಕೂಡ ನಿಧಾನವಾಗಿ ಪಚನವಾಗುವಂತಿದ್ದು ಈ ಮಧುಮೇಹ ರೋಗಿಗಳಿಗೆ ಒಂದು ಉಪಯುಕ್ತವಾಗಿದೆ. ಇದರಲ್ಲಿರ್ತಕ್ಕಂಥ ಅಧಿಕ ನಾರಿನಂಶವು ಮಲಬದ್ಧತೆ ಮತ್ತು ಈ ಬೊಜ್ಜಿನ ಶೇಖರಣೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಆರೋಗ್ಯದ ನಿರ್ವಹಣೆ ಕೂಡ ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ಈ ರಾಗಿ ಬೆಳೆಯನ್ನು ಬರಗಾಲದ ಬೆಳೆ ಅಂತ ಕರೀತಾರೆ, ಇದು ಎಷ್ಟು ಮಟ್ಟಿ ನಿಜ ಅಂತೀರಿ? ರಾಗಿ ಎಂತಹ ಬರವಾದರೂ ಕೂಡ ಮೇವನ್ನಾದರೂ ಕೊಡ್ತಕ್ಕಂಥ ಬೆಳೆ ರಾಗಿ. ಸೊ ಈ ಬೆಳೆಯನ್ನು ನಾವು ಕೇವಲ ಸರಾಸರಿ ಒಂದು 350 mm ಮಳೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದಕ್ಕೆ ಬರ್ತಕ್ಕಂಥ ರೋಗ ಆಗಿರ್ಬೋದು ಇಲ್ಲ ಕೀಟ ಆಗಿರ್ಬೋದು ಬಹಳ ಕಡಿಮೆ. ಮತ್ತು ಇದರ ಮೇವು ದನಕರುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಆಹಾರ. ಇನ್ನು ಮುಖ್ಯವಾಗಿ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಬೆಳೆಗಳ ವರ್ಷ ಅಂತ ಈಗಾಗಲೇ ಘೋಷಿಸಲಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ. ನೋಡಿ, ಸಂಯುಕ್ತ ರಾಷ್ಟ್ರೀಯ ಒಕ್ಕೂಟವು ಮುಂದಿನ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಹವಾಮಾನ ವೈಪರೀತ್ಯಗಳಿಗೆ ಅನುಗುಣವಾಗಿ ಹೊಸ ಸುಧಾರಿತ ತಂತ್ರಜ್ಞಾನ ರೂಪಿಸ್ತಕ್ಕಂಥದ್ದು ಮತ್ತು ಸಂಶೋಧನೆಗಳನ್ನು ಚರ್ಚಿಸಲು ಮತ್ತು ವಿಶ್ವ ಮಟ್ಟದಲ್ಲಿ ಸಿರಿಧಾನ್ಯಗಳ ಮಹತ್ವಗಳನ್ನು ತಿಳಿಸಿ ಒಂದು ವಿಶ್ವ ಮಾರುಕಟ್ಟೆಯಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕಲ್ಪಿಸಿಕೊಡ್ತಕ್ಕಂಥ ಅವಕಾಶ ಇದಾಗಿದೆ. ಇನ್ನು ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ರಾಗಿಗೆ ಒಂದು ಈ ಸಂದರ್ಭ ಒಂದು ಬಹಳ ಮಹತ್ವವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂದೇಹನೇ ಇಲ್ಲ. ಅದೇ ಸಿರಿಧಾನ್ಯಗಳಲ್ಲೇ ಈ ರಾಗಿ ಒಂಥರ ದೊಡ್ಡಣ್ಣ ಇದ್ದಾಗೆ ಬಹಳ ಹೆಚ್ಚಿನ ಪ್ರದೇಶದಲ್ಲಿ ಬೇಸಾಯಕ್ಕೆ ಒಳಗಾಗ್ತಾ ಇರುವಂತಹ ಸಿರಿಧಾನ್ಯ ಅಂತ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಮತ್ತೆ ದಕ್ಷಿಣ ರಾಜ್ಯಗಳಲ್ಲಿ ಇದು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನ ತೆಗೆದುಕೊಳ್ಳುತ್ತೆ. ಅದು ಇನ್ನು ಕರ್ನಾಟಕಕ್ಕೆ ಬಂದ್ರಂತೂ ವಿಶೇಷವಾಗಿ ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ರಾಗಿಯನ್ನ ಬಿಟ್ಟು ನಾವು ಬದುಕೋದೇ ಬಹಳ ಕಷ್ಟ ಅನ್ಸ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಈ ಬೇಸಿಗೆ ಒಂದು ರಾಗಿ ಬೆಳೆಗೆ ಬಂದ್ರೆ ಮುಖ್ಯವಾಗಿ ಅದನ್ನ ಯಾವಾಗ ನಾವು ಬೆಳಿಬೇಕಾಗತ್ತೆ? ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತೀರಿ? ನೋಡಿ, ಮೊದಲದಾಗಿ ನಮ್ಮ ದೇಶದಲ್ಲಿ ಸುಮಾರು ಇತ್ತೀಚಿನ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಖ್ಯವಾಗಿ ಈ ಬೆಳೆಯನ್ನು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ನಾವು ನೋಡಬಹುದು. ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಶೇಕಡ 64% ಕ್ಷೇತ್ರ ನಮ್ಮ ರಾಜ್ಯದಲ್ಲೇ ಇದೆ. ಇಡೀ ದೇಶದ ಮಟ್ಟದಲ್ಲಿ ನೋಡಿದಾಗ ಹೌದು. ಇನ್ನು ಉತ್ಪಾದನೆಯಲ್ಲಿ ಸುಮಾರು 55% ಭಾಗ ನಮ್ಮ ರಾಜ್ಯ ಒಂದು ಪಡ್ಕೊಡುತ್ತೆ. ಈ ಬೇಸಿಗೆ ಬೆಳೆಯನ್ನ ನಾವು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ತೆಗೆದುಕೊಳ್ಬಹುದು. ನೀರಿನ ಆಶ್ರಯದಲ್ಲಿ ಈ ಒಂದು ಬೇಸಿಗೆನಲ್ಲಿ ಬೆಳೆದಾಗ ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆಯನ್ನ ಪಡ್ಕೋಬಹುದು. ಮುಂಗಾರು ಮತ್ತು ಹಿಂಗಾರಿಗೆ ಹೋಲಿಸಿದ್ರೆ ಬೇಸಿಗೆನಲ್ಲಿ ನಾವು ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಕಾರಣ ಏನಂತಂದ್ರೆ ಒಂದು ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತೆ ಈ ಅವಧಿನಲ್ಲಿ ಇದಕ್ಕೆ ಬರ್ತಕ್ಕಂಥ ರೋಗ ಹಾಗೂ ಕೀಟಗಳ ಹಾವಳಿನೂ ಕೂಡ ಕಡಿಮೆ. ನಮ್ಮ ರಾಗಿ ಬೆಳೆ ಕ್ಷೇತ್ರದ 90% ಬೆಳೆನ ನಾವು ಮುಂಗಾರಿನಲ್ಲಿ ನೋಡ್ತೀವಿ. ಇನ್ನು 10% ಕ್ಷೇತ್ರವನ್ನ ನಾವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ? ನಮ್ಮ ದಕ್ಷಿಣ ಜಿಲ್ಲೆಗಳಾಗಿರ್ತಕ್ಕಂಥ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಎಲ್ಲಿ ನೀರಾವರಿಯ ಒಂದು ಸೌಲಭ್ಯ ಇದೆ ಅಂತ ಕಡೆ ನಾವು ಬೇಸಿಗೆ ರಾಗಿಯನ್ನ ನಾವು ಮುಖ್ಯವಾಗಿ ಬೆಳೀಬಹುದು. ಇನ್ನು ಮುಖ್ಯವಾಗಿ ಈ ಬೇಸಿಗೆನಲ್ಲಿ ನಾವು ರಾಗಿಯನ್ನು ಬೆಳ್ಕೋಬೇಕು ಅಂತ ಅಂದರೆ ಯಾವ್ಯಾವ ತಳಿಗಳನ್ನು ಬಳಸ್ಕೊಳ್ಳೋದು ಸೂಕ್ತ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ನೋಡಿ, ಬೇಸಿಗೆನಲ್ಲಿ ನಾವು ಮುಖ್ಯವಾಗಿ ನಾವು ಅಲ್ಪಾವಧಿಯಿಂದ ಮಧ್ಯಮಾವಧಿ ಇರ್ತಕ್ಕಂಥ ತಳಿಗಳನ್ನು ಬಳಸಿದ್ರೆ ಹೆಚ್ಚು ಉತ್ತಮ. ಮತ್ತು ಈ ತಳಿಗಳು ವಿಶೇಷವಾಗಿ ಬೇಸಿಗೆಗೆ ಸೂಕ್ತವಾಗಿಂತ ಇರಬೇಕು ಮತ್ತು ವಿಶ್ವವಿದ್ಯಾನಿಲಯದಿಂದ ಒಂದು ಶಿಫಾರಸನ್ನು ಹೊಂದಿರಬೇಕು. ನಾವು ತಳಿಗಳಲ್ಲಿ ಮುಖ್ಯವಾಗಿ ಈ ಕಡಿಮೆ ದಿನದ ತಳಿಗಳಾಗಿರ್ತಕ್ಕಂಥ GP 26 ಆಗಿರ್ಬೋದು, 45, GP 48 ಮತ್ತು IND OF 9 ಈ ತಳಿಗಳನ್ನು ನಾವು ಈ ಒಂದು ಬೇಸಿಗೆನಲ್ಲಿ ಬೆಳಿಬೋದು. ಇನ್ನು ಮಧ್ಯಮಾವಧಿ ತಳಿಗಳಿಗೆ ಬಂದಾಗ GP 28, GP 26 ಮತ್ತು ML 365 ಮತ್ತು HR 911 ಈ ತಳಿಗಳನ್ನು ಬೆಳಿಬೋದು. ಸೊ ಕಡಿಮೆ ಅವಧಿ ತಳಿಗಳು ಸುಮಾರು 100 ದಿನಗಳನ್ನು ಹೊಂದಿರುತ್ತೆ. ಇನ್ನು ಮಧ್ಯಮಾವಧಿ ತಳಿಗಳು 105-115 ದಿನಗಳ ಒಂದು ಅವಧಿಯನ್ನು ಹೊಂದಿದ್ದು ಒಂದು 35-40 ಕ್ವಿಂಟಲ್ ಹೆಕ್ಟರ್ಗೆ ನಾವು ಇಳುವರಿಯನ್ನು ಪಡಿಬೋದು. ಮತ್ತು ಇನ್ನು GPU ತಳಿಗಳು ಈ ಒಂದು ಕುತ್ತಿಗೆ ಮತ್ತು ಇಲುಕು ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಸೊ ಇವೆಲ್ಲರ ಕಾರಣಗಳಿಂದ ನಾವು ಆದಷ್ಟು ಈ ಕಡಿಮೆ ಮತ್ತು ಮಧ್ಯಮಾವಧಿ ತಳಿಗಳನ್ನು ಬೇಸಿಗೆಯಲ್ಲಿ ನಾವು ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಈಗ ತಾವು ವಿವಿಧ ತಳಿಗಳ ಬಗ್ಗೆ ತಿಳಿಸ್ಕೊಟ್ರಲ್ಲ, ಇವುಗಳ ಗುಣವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಖಂಡಿತವಾಗ್ಲಿ. ನೋಡಿ, ಇನ್ನು GP 26 ಅಂತಕ್ಕಂಥ ತಳಿ ಸುಮಾರು 100-105 ದಿನಗಳನ್ನು ಹೊಂದಿದ್ದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಲ್ ಸಾಮರ್ಥ್ಯವನ್ನು ಹೊಂದಿದೆ. ಇದು ನೇರಳೆ ಬಣ್ಣದ ತೆನೆಗಳನ್ನು ಹೊಂದಿರುತ್ತೆ ಮತ್ತು ಗಂಟುಗಳು ಕೂಡ ನೇರಳೆ ಬಣ್ಣದಿಂದ ಕೂಡಿರುತ್ತೆ. ಇನ್ನು GP 28 ಅಂತಕ್ಕಂಥದ್ದು ಸುಮಾರು ಮಧ್ಯಮಾವಧಿ ತಳಿಯಾಗಿದ್ದು ಸುಮಾರು ಹೆಕ್ಟೇರ್ಗೆ 40 ಕ್ವಿಂಟಲ್ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೊಂದಿದ್ದು ತೆನೆಗಳು ಕೂಡ ಮಧ್ಯಮ ಗಾತ್ರ ಆಗಿರುತ್ತೆ ಮತ್ತು ಇಲುಕುಗಳ ತುದಿ ಒಳಭಾಗಕ್ಕೆ ಬಾಗಿರುತ್ತೆ. ಇನ್ನು GP 45 ಅಂತಕ್ಕಂಥ ತಳಿ ಸುಮಾರು 100 ದಿನಗಳ ತಳಿಯಾಗಿದ್ದು ಇದರ ಒಂದು ಸಾಮರ್ಥ್ಯ 35 ಕ್ವಿಂಟಾಲ್ ಹೆಕ್ಟೇರ್ಗಿರುತ್ತೆ. ಇದು ಅಲ್ಪಾವಧಿ ತಳಿಯಾಗಿದ್ದು ಒಂದು ಮಧ್ಯಮ ಗಾತ್ರದ ತೆನೆಗಳನ್ನು ಹೊಂದಿದ್ದು ಬೆಂಕಿ ರೋಗಕ್ಕೂ ಕೂಡ ನಿರೋಧಕತೆಯನ್ನು ಹೊಂದಿದೆ. ಇನ್ನು GP 48 ಅಂತಕ್ಕಂಥ ತಳಿ ಇದು ಕೂಡ ಸರಾಸರಿ 100 ದಿನಗಳ ಒಂದು ಅವಧಿಯನ್ನು ಹೊಂದಿದ್ದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಾಲ್ ಸಾಮರ್ಥ್ಯವನ್ನು ಹೊಂದಿರ್ತದೆ ಮತ್ತು ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಇನ್ನು GP 66 ಅಂತಕ್ಕಂಥ ತಳಿ ಮಧ್ಯಮಾವಧಿ ತಳಿ ಸುಮಾರು 110-115 ದಿನಗಳ ಅವಧಿಯನ್ನು ಹೊಂದಿದ್ದು ತೆನೆಯ ಗಾತ್ರ ಮಧ್ಯಮವಾಗಿರುತ್ತೆ ಮತ್ತು ಇಲುಕುಗಳ ತುದಿ ಕೂಡ ಒಳಭಾಗಕ್ಕೆ ಬಾಗಿರುತ್ತೆ. ಇದು ಧಾನ್ಯದ ಇಳುವರಿ ಜೊತೆಗೆ ಹೆಚ್ಚು ಮೇವನ್ನು ಕೂಡ GP 66 ಅಂತಕ್ಕಂಥ ತಳಿ ಕೊಡುತ್ತದೆ. ಇನ್ನು ಈ IND OF 5 ಅಂತಕ್ಕಂಥ ತಳಿ ಇದು ಎಲ್ಲಾ ಕಾಲಕ್ಕೂ ಕೂಡ ನಾವು ಬೆಳಿಬಹುದು. ಇದರ ಒಂದು ಅವಧಿ ಸುಮಾರು 105-110 ದಿನಗಳ ಅವಧಿ. ಇದು ಕೂಡ ಒಂದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಾಲ್ ಅನ್ನ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಈ ತಳಿ ಎತ್ತರವಾಗಿ ಬೆಳೆಯೋದ್ರಿಂದ ಧಾನ್ಯದ ಇಳುವರಿ ಜೊತೆಗೆ ನಾವು ಹೆಚ್ಚು ಮೇವನ್ನು ಕೂಡ ತೆಗೆದುಕೊಳ್ಬಹುದು. ಇನ್ನು ಇಂಡಾ 9 ಅಂತಕ್ಕಂಥ ತಳಿ ಸುಮಾರು 95-100 ದಿನಗಳ ಒಂದು ಅಲ್ಪಾವಧಿಯಾಗಿದ್ದು, ಇದರ ತೆನೆ ಬೆಳ್ಳಗೆ ಕಾಣುವಂತಿದ್ರೂ ಕೂಡ ಕೆಂಪು ಕಾಳನ್ನ ಹೊಂದಿರುತ್ತೆ. ಮತ್ತೆ ಈ ತಳಿಯ ಒಂದು ಸಾಮರ್ಥ್ಯ 35 ಕ್ವಿಂಟಾಲ್ ಹೆಕ್ಟರ್ಗೆ ನಾವು ಅಪೇಕ್ಷೆಯನ್ನು ಮಾಡಬಹುದು. ಇನ್ನು ML 365 ಅಂತಕ್ಕಂಥ ತಳಿ, ಈ ತಳಿ ಸುಮಾರು 110 ದಿನಗಳ ಅವಧಿಯನ್ನು ಹೊಂದಿದೆ. ಸುಮಾರು 1 ಹೆಕ್ಟೇರ್ಗೆ 40 ಕ್ವಿಂಟಾಲ್ ನಾವು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಮಧ್ಯಮ ಗಾತ್ರದ ತೆನೆ ಹೊಂದಿರುತ್ತೆ. ಎಲುಕುಗಳ ತುದಿ ಕೂಡ ಒಳಭಾಗಕ್ಕೆ ಬಾಗಿರುತ್ತೆ ಮತ್ತು ವಿಶೇಷವಾಗಿ ಬೆಂಕಿ ರೋಗಕ್ಕೆ ನಿರೋಧಕ ಗುಣವನ್ನು ಹೊಂದಿರುತ್ತೆ. ಇನ್ನು HR 911 ಅಂತಕ್ಕಂಥ ತಳಿ, ಈ ತಳಿ ಮಧ್ಯಮಾವಧಿ ತಳಿ, ಸುಮಾರು 115 ದಿನಗಳನ್ನು ಹೊಂದಿದ್ದು ಎತ್ತರವಾದಂತಹ ತಳಿಯಾಗಿದೆ. ಇದರ ಇಳುವರಿನೂ ಕೂಡ ಸುಮಾರು 35-40 ಕ್ವಿಂಟಾಲ್ ನಾವು ಅಪೇಕ್ಷೆಯನ್ನು ಮಾಡಬಹುದು. ಅಂದ್ರೆ ಈ ಎಲ್ಲ ತಳಿಗಳ ಬಿತ್ತನೆ ಬೀಜಗಳು ಕೂಡ ಈಗ ರೈತರಿಗೆ ಲಭ್ಯವಾಗ್ತಾ ಇದಾವೆ. ಖಂಡಿತವಾಗ್ಲು. ಇನ್ನ ಮುಖ್ಯವಾಗಿ ನಾವು ಬೇಸಿಗೆ ಒಂದು ರಾಗಿ ಬೆಳೆಯನ್ನು ಬೆಳೆಯಬೇಕಾದ್ರೆ ಯಾವ ರೀತಿಯಾದಂತಹ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಮೊಟ್ಟ ಮೊದಲಿಗೆ ನಾವು ಯಾವುದೇ ಬೆಳೆಯನ್ನ ಬೆಳಿಬೇಕಾದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಮುಂಚೆ ಭೂಮಿಗೆ ಸೇರಿಸ್ತಕ್ಕಂಥದ್ದು ಬಹಳ ಮುಖ್ಯ. 1 ಎಕರೆ ಒಂದು ಪ್ರದೇಶಕ್ಕೆ ನಾವು ಸುಮಾರು 4 ಟನ್ ಕೊಟ್ಟಿಗೆ ಗೊಬ್ಬರವನ್ನ ನಾವು ಮಣ್ಣಿಗೆ ಸುಮಾರು 15-20 ದಿನಗಳ ಮುಂಚೆ ಸೇರಿಸಬೇಕು. ಸುಮಾರು 1 ಎಕರೆಗೆ 2 ಕೆಜಿಯಷ್ಟು ಬಿತ್ತನೆ ಬೀಜ ಸಾಕಾಗುತ್ತೆ ನೀರಾವರಿ ಬೆಳೆಗೆ. ಮತ್ತೆ ಈ ಬಿತ್ತನೆ ಬೀಜವನ್ನ ಸುಮಾರು 150 ಗ್ರಾಂನಷ್ಟು ಜೋಸ್ಪಿರಿಲಮ್ ಜೈವಿಕ ಗೊಬ್ಬರದಿಂದ ನಾವು ಸರಿಯಾಗಿ ಲೇಪನವನ್ನ ಮಾಡಬೇಕು. 1 ಎಕರೆ ಪ್ರದೇಶಕ್ಕೆ ನಾಟಿ ಮಾಡಲಿಕ್ಕೆ ಸುಮಾರು ನಮಗೆ 1.5 ಗುಂಟೆಯಷ್ಟು ಸಸಿ ಮಡಿಗಳ ಒಂದು ಪ್ರದೇಶ ಬೇಕಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ನಾವು ಸುಮಾರು 15 ಸಸಿ ಮಡಿಗಳನ್ನ ತಯಾರು ಮಾಡಬೇಕು. ಸುಮಾರು 25 ಅಡಿ ಉದ್ದರ, 4 ಅಡಿ ಅಗಲ ಮತ್ತು 4 ಅಂಗಳ ಎತ್ತರದ ಈ ಸಸಿ ಮಡಿಗಳನ್ನು ತಯಾರು ಮಾಡಿ ನಾವು ಈ ಒಂದು ಬಿತ್ತನೆ ಬೀಜವನ್ನ ಸುಮಾರು 3 ಅಂಗಲ ಅಂತರದಲ್ಲಿ ನಾವು ಸಾಲಿನಲ್ಲಿ ಈ ಸಸಿ ಮಡಿನಲ್ಲಿ ಬಿತ್ತನೆಯನ್ನ ಮಾಡಬೇಕು. ಈ ಒಂದು ಸಸಿ ಮಡಿಗಳಿಗೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರ, ಸುಮಾರು 7.5 ಕೆಜಿಯಷ್ಟು ಅಮೋನಿಯಂ ಸಲ್ಫೇಟು, ಮತ್ತೆ 7.5 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ, ಸುಮಾರು 15 ಕೆಜಿಯಷ್ಟು ಸೂಪರ್ ಫಾಸ್ಫೇಟು, ಸುಮಾರು 300 ಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಬಿತ್ತನೆಗೆ ಮುಂಚೆ ಸಸಿ ಮಡಿಗಳಿಗೆ ಸಮನಾಗಿ ಬೆರೆಸಬೇಕು. ಬಿತ್ತನೆ ಮಾಡಿದ 10-12 ದಿನಗಳ ನಂತರ ನಾವು ಸುಮಾರು 4 ಕಿಲೋಗ್ರಾಂನಷ್ಟು ಯೂರಿಯಾವನ್ನು ಎಲ್ಲಾ ಸಸಿ ಮಡಿಗಳಿಗೂ ಕೂಡ ಸರಿಯಾಗಿ ಮೇಲುಗೊಬ್ಬರವಾಗಿ ಕೊಡಬೇಕು. ಅಂದ್ರೆ ಬೇಸಿಗೆನಲ್ಲಿ ನಾವು ಮುಖ್ಯವಾಗಿ ಸಸಿ ಮಡಿ ಮಾಡಿಕೊಂಡು ಸಸಿಗಳನ್ನು ತಯಾರಿಸಿಕೊಂಡು ನಾಟಿ ಮಾಡೋದ್ರಿಂದನೇ ಹೆಚ್ಚು ಇಳುವರಿ ಪಡಿಬಹುದು ಅಂತ ನೀರಾವರಿ ಆಶ್ರಯದಲ್ಲಿ. ಇನ್ನ ಈ ಸಸಿ ಮಡಿಯಿಂದ ಎಷ್ಟು ದಿನಗಳ ವಯಸ್ಸಿನ ಸಸಿಯನ್ನು ನಾವು ನಾಟಿ ಮಾಡಬೇಕಾಗತ್ತೆ ಅಂತೀರಿ? ನೋಡಿ, ನಾವು ಸುಮಾರು 20 ದಿನಗಳ ಸಸಿಗಳನ್ನ ನಾವು ಕಿತ್ತು ಮುಖ್ಯ ಭೂಮಿಗೆ ನಾಟಿಯನ್ನ ಮಾಡಬೇಕು. ನಾವು ಮುಖ್ಯ ಭೂಮಿನಲ್ಲಿ ಸುಮಾರು 9 ಅಂಗಲ ಸಾಲುಗಳಲ್ಲಿ ನಾವು ನಾಟಿ ಮಾಡಿದ್ರೆ ಹೆಚ್ಚಿನ ಇಳುವರಿಯನ್ನ ನಾವು ಪಡೆಯಬಹುದು. ಮತ್ತೆ ನಾಟಿಯ ಸಮಯದಲ್ಲಿ ಸುಮಾರು ಶಿಫಾರಿತ ರಸಗೊಬ್ಬರಗಳಾಗಿರ್ತಕ್ಕಂಥ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಷ್ಗಳನ್ನು ಒದಗಿಸ್ತಕ್ಕಂಥ ರಸಗೊಬ್ಬರಗಳನ್ನು ಕೊಡಬೇಕು. ಮತ್ತೆ ನಾಟಿ ಮಾಡಿದ ಸುಮಾರು 30 ದಿವಸಗಳ ನಂತರ ಉಳಿದಿರ್ತಕ್ಕಂಥ %50 ಅಂದರೆ 20 ಕೆಜಿ ಸಾರಜನಕ ಒದಗಿಸ್ತಕ್ಕಂಥ ರಸಗೊಬ್ಬರವನ್ನು ನಾವು ಮೇಲುಗೊಬ್ಬರವಾಗಿ ಕೊಡಬೇಕು. ಎಕರೆಗೆ ಬಿತ್ತನೆ ಸಮಯದಲ್ಲಿ ಸತುವಿನ ಸಲ್ಫೇಟ್ ಮತ್ತು ಬೋರಾಕ್ಸ್ ಅನ್ನು ನಾಟಿಗೆ ಮುಂಚೆ ಕೊಡೋದ್ರಿಂದ ನಾವು ಹೆಚ್ಚು ಇಳುವರಿಯನ್ನ ನಾವು ಪಡ್ಕೋಬಹುದು. ಇನ್ನ ಮುಖ್ಯವಾಗಿ ನಾವು ಬೇಸಿಗೆ ಬೆಳೆನಲ್ಲಿ ನೀರಾವರಿ ಕೊಡೋದು ಬಹಳ ಮುಖ್ಯವಾಗುತ್ತೆ. ನೀರನ್ನ ಯಾವ್ಯಾವ ಕೊಡಬೇಕಾಗತ್ತೆ ಅಂತೀರಿ? ನೋಡಿ, ನೀರಾವರಿ ಪ್ರದೇಶದಲ್ಲಿ ನಮ್ಮ ಮಣ್ಣು ಏನಾದರೂ ಮರಳು ಮಿಶ್ರಿತ ಮಣ್ಣಾಗಿದ್ರೆ ಸುಮಾರು 8 ದಿನಗಳಿಗೊಮ್ಮೆ ನೀರನ್ನ ಹಾಯಿಸ್ಬೇಕು. ಹಾಯಿಸ್ಬಿಟ್ಟು ತೇವಾಂಶವನ್ನ ನಾವು ಕಾಪಾಡಬಹುದು. ಒಂದು ವೇಳೆ ನಮ್ಮ ಮಣ್ಣು ಜೇಡಿ ಅಥವಾ ಕಪ್ಪು ಮಣ್ಣಾಗಿದ್ರೆ ಸುಮಾರು 15 ದಿನಗಳಿಗೊಮ್ಮೆ ನಾವು ನೀರನ್ನ ಕೊಡಬೇಕಾಗತ್ತೆ. ನಾಟಿ ಮಾಡಿದ 20 ದಿನಗಳ ನಂತರ ಅಂದ್ರೆ ಪ್ರತಿದಿನ 10 ದಿನಗಳ ಅಂತರದಲ್ಲಿ ನಾವು 5 ಬಾರಿ ಮುಖ್ಯವಾಗಿ ನೀರನ್ನ ಕೊಡಬೇಕು. ಇವುಗಳು ಯಾವ್ಯಾವ ಹಂತ ಅಂತಂದ್ರೆ ನಾಟಿ ಮಾಡ್ತಕ್ಕಂತ ಹಂತ, ತೆಂಡೆ ಹೊಡಿತಕ್ಕಂಥದ್ದು, ಪರಾಗಸ್ಪರ್ಶ ಹಾಗೂ ಕಾಳು ತುಂಬತಕ್ಕಂಥ ಸಂದರ್ಭದಲ್ಲಿ ನಾವು ಈ ನೀರನ್ನ ನಾವು ಬೆಳೆಗಳಿಗೆ ಕೊಟ್ಟು ಮಣ್ಣಲ್ಲಿ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಅಂದ್ರೆ ಒಂದಾರೆ 8 ಸಾರಿ ನಾವು ನೀರನ್ನ ಹಾಯಿಸಬೇಕಾಗುತ್ತೆ. ಹೌದು, ಸರಾಸರಿ 8 ಬಾರಿ ನಾವು ನೀರನ್ನ ಹಾಯಿಸಿದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಇಳುವರಿನ ನಾವು ಪಡಿಬಹುದು. ಇನ್ನು ನಾವು ನೀರಾವರಿ ಆಶ್ರಯದಲ್ಲಿ ರಾಗಿ ಬೆಳೆಯನ್ನ ಬೆಳೆಯುವಾಗ ಕಳೆಗಳ ಹಾವಳಿ ಸ್ವಲ್ಪ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಈ ಬೇಸಿಗೆ ರಾಗಿ ಬೆಳೆಯಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತೀರಿ? ನೋಡಿ, ಕಳೆ ಹತ್ತೋಟಿಗೆ ನಾಟಿ ಅಥವಾ 1 ದಿನದ ನಂತರ ಎಕರೆಗೆ ಸುಮಾರು 0.6 liter ಅಂತ ಹೇಳ್ತೀವಿ, ಸುಮಾರು ಅರ್ಧ ಲೀಟರ್ಗಿಂತ ಸ್ವಲ್ಪ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಬ್ಯೂಟಾಕ್ಲೋರ್ 50 ECಯನ್ನ ಸುಮಾರು 300 liter ನೀರಿನಲ್ಲಿ ಬೆರೆಸಿ ನಾವು ಮಣ್ಣಿಗೆ ಸಿಂಪರಣೆಯನ್ನ ಮಾಡಬೇಕು. ಒಂದು ವೇಳೆ ಈ ಒಂದು ಕಳೆನಾಶಕ ದೊರಕದೇ ಇದ್ದಾಗ ನಾವು ಸುಮಾರು 170 milliliter ಆಕ್ಸಿಫ್ಲೋರಾಫಿನ್ ಅಂತಕ್ಕಂಥ ಕಳೆನಾಶಕವನ್ನ ಸುಮಾರು 300 liter ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತೆ ಮುಖ್ಯವಾಗಿ ಕಳೆನಾಶಕಗಳನ್ನ ಸಿಂಪರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಜಮೀನಿನಲ್ಲಿ ನೀರು ನಿಂತಿರಬಾರ್ದು, ಹಾಗೂ ಸಿಂಪರಣೆ ಆದ 3-4 ದಿನಗಳವರೆಗೂ ಕೂಡ ನಾವು ನೀರನ್ನ ಹಾಯಿಸಬಾರ್ದು. ಒಂದು ವೇಳೆ ಸಿಂಪರಣೆ ದಿನ ಅಥವಾ ಮರುದಿನ ಏನಾದರೂ ಮಳೆ ಬಂದಾಗ ಕಳೆನಾಶಕದ ಪರಿಣಾಮ ಒಂದು ಕಡಿಮೆ ಆಗುತ್ತೆ. ಮತ್ತೆ ಒಂದು ವೇಳೆ ನಮಗೆ ಉದಯೋತ್ತರ ಕಳೆನಾಶಕ ಏನಾದರೂ ಬಳಸ್ತಕ್ಕಂಥ ಸಂದರ್ಭ ಅಂದ್ರೆ ನಾವು 2,4-D ಸೋಡಿಯಂ ದ್ರಾವಣ ಶೇಕಡಾ 80 WPಯನ್ನ ಸುಮಾರು 1/4 kg ಒಂದು ಎಕರೆಗೆ ಸುಮಾರು 200 liter ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಿದ್ರೆ ಕಳೆಯನ್ನ ಸಂಪೂರ್ಣವಾಗಿ ನಿರ್ವಹಣೆಯನ್ನ ನಾವು ಮಾಡಬಹುದು. ಅಂದ್ರೆ 1 ಎಕರೆಗೆ 200 liter ಸಿಂಪರಣ ದ್ರಾವಣ ಬೇಕಾಗುತ್ತೆ. ಇದ್ರ ಬದಲಿಗೆ ಇನ್ನೇನು ಮಾಡಬಹುದು ಅಂತೀರಿ? ನಾಟಿ ಮಾಡಿದ ನಂತರ ಭೂಮಿಯಲ್ಲಿ ಏನಾದರೂ ತೆಳುವಾಗಿ ನೀರು ನಿಂತಿರ್ತಕ್ಕಂಥ ಸಂದರ್ಭ ಇದ್ರೆ ನಾವು ಸುಮಾರು 0.6 liter ಬ್ಯೂಟಾಕ್ಲೋರ್ ಶೇಕಡಾ 50 ECಯನ್ನ ನಾವು ಒಂದು ಸರಾಸರಿ 30 kg ಮರಳಿನಲ್ಲಿ ಮಿಶ್ರಣ ಮಾಡಿ ನಮ್ಮ ಜಮೀನಿನ ಎಲ್ಲಾ ಭಾಗಕ್ಕೂ ಬೀಳೋ ಹಾಗೆ ಎರಚಿದ್ರೆ ನಾವು ಕಳೆಯನ್ನ ನಾವು ಹತೋಟಿಯನ್ನ ಮಾಡಬಹುದು. ಮತ್ತೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಕೈ ಕಳೆಯನ್ನು ಮಾಡಬಹುದು, ಖಂಡಿತವಾಗ್ಲೂ ಕುಂಟೆ ಹೊಡೆಯೋದು ಕೂಡ ಮಾಡಬಹುದು. ಇನ್ನು ಮುಖ್ಯವಾಗಿ ಬೇಸಿಗೆ ರಾಗಿ ಬೆಳೆಯಲ್ಲಿ ಯಾವ ಒಂದು ರೋಗಗಳು ಬರಬಹುದು ಅಂತಿದೆ ನೋಡಿ, ಸಾಮಾನ್ಯವಾಗಿ ರೋಗಾಣುಗಳ ಸಂಖ್ಯೆ ಈ ಮೋಡ ಕವಿದ ವಾತಾವರಣ ಜಡಿ ಮಳೆ ತೆನೆ ಬರ್ತಕ್ಕಂಥ ಸಂದರ್ಭದಲ್ಲಿ ಗಾಳಿಯಲ್ಲಿ ತೇವಾಂಶ ಏನಾದರೂ ಶೇಕಡಾ 80 ಹೆಚ್ಚಿದ್ದಾಗ ಮತ್ತೆ ಹೆಚ್ಚು ಸಾರಜನಕಯುಕ್ತ ಗೊಬ್ಬರಗಳನ್ನು ಅಧಿಕವಾಗಿ ನಾವು ಬಳಸಿದಾಗ ಈ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಬೇಸಿಗೆ ಬೆಳೆಗೆ ಆದಷ್ಟು ಕೂಡ ಈ ಎಲ್ಲ ರೋಗಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತೆ, ಮತ್ತೆ ರೋಗಗಳು ಕೂಡ ಬಹಳಷ್ಟು ಕಡಿಮೆ ಬರುತ್ತೆ. ಮತ್ತೆ ಬೇಸಿಗೆ ಕಾಲದ ಬೆಳೆಗೆ ಮುಖ್ಯವಾಗಿ ನಾವು ಬುಡಕೊಳೆ ರೋಗವನ್ನು ನಾವು ನೋಡಬಹುದು. ಇದು ಬಂದಾಗ ಪೈರುಗಳು ಬಿಳಿಚಿಕೊಂಡು ಒಣಗದಂತೆ ಕಾಣುತ್ತೆ. ಪೈರುಗಳ ಬುಡದಲ್ಲಿ ಸುಮಾರು 5-10 cm ಕೊಳೆತ ಕಪ್ಪು ಮತ್ತು ಕಂದು ಬಣ್ಣದ ಮಚ್ಚೆಗಳನ್ನು ನಾವು ಮುಖ್ಯವಾಗಿ ನಾವು ಕಾಣಬಹುದು. ಮತ್ತು ಇದರ ತೀವ್ರತೆ ಹೆಚ್ಚಾದಂತೆ ಈ ಕಪ್ಪು ಬಣ್ಣದ ಸಾಸಿವೆ ಕಾಳಿನಂತೆ ಶಿಲೀಂಧ್ರದ ವಿಶ್ರಾಂತ ಬೀಜದ ಕಣಗಳನ್ನು ಕೂಡ ನಾವು ನೋಡಬಹುದು. ಮತ್ತೆ ಹೂ ಬಿಡುವ ಹಂತದಲ್ಲಿ ತೆನೆಗಳು ಜೊಳ್ಳಾಗದನ್ನ ನಾವು ಹೆಚ್ಚಾಗಿ ನಾವು ಕಾಣಬಹುದು. ಈ ಒಂದು ರೋಗ ಬಂದಾಗ ನಾವು ಇದರ ಹತೋಟಿಗೆ ಟ್ರೈಕೋಡರ್ಮಾ ವಿರಿಡೆ ಮತ್ತು ಸುಡೋಮನಾಸ್ ಫ್ಲೋರೋಸೆನ್ಸ್ ಪುಡಿಯನ್ನು ಸಮನಾಗಿ ಅಂದರೆ ಸುಮಾರು 100 gram ~25-30 kg ಒಂದು ಕಳೆತ ಕೊಟ್ಟಿಗೆ ಗೊಬ್ಬರದೊಡನೆ ಬೆರೆಸಿ ಇದನ್ನ ಸುಮಾರು 15-20 ದಿನಗಳಲ್ಲಿ ನೆರಳಲ್ಲಿ ರುದ್ದಿಸಿ ನಾವು ಈ ನಾಟಿಗೆ ಮೊದಲು ಸಾಲುಗಳಲ್ಲಿ ನಾವು ಈ ಒಂದು 1 ಎಕರೆ ಜಮೀನಿನಲ್ಲಿ ನಾವು ಚೆಲ್ಲಿದ್ರೆ ನಾವು ಇದರ ಹತೋಟಿಯನ್ನ ನಾವು ಚೆನ್ನಾಗಿ ಮಾಡಬಹುದು. ಜೊತೆಗೆ ಅದನ್ನ ಸಿಂಪರಣೆ ಕೂಡ ಏನಾದರೂ ಮಾಡಬಹುದಾ ಅಥವಾ ಸಸಿಗಳನ್ನ ಉಪಚಾರ ಮಾಡಬಹುದಾ? ಹೌದು, ನಾಟಿ ಮಾಡೋದಕ್ಕೆ ಮುಂಚೆ ನಾವು ಈ ಒಂದು ದ್ರಾವಣದಲ್ಲಿ ಅಂತಂದ್ರೆ ಸುಮಾರು 1 gram ಈ ಟ್ರೈಕೋಡರ್ಮಾ ವಿರಿಡೆ ಮತ್ತು ಸುಡೋಮನಾಸ್ ಫ್ಲೋರೋಸೆನ್ಸ್ ಪುಡಿಯನ್ನ ಸುಮಾರು 1 liter ನೀರಿಗೆ ಬೆರೆಸಿ ಪೈರುಗಳನ್ನ ಸುಮಾರು ನಾಟಿಗೆ ಮುಂಚೆ 1/2 ಗಂಟೆಗಳ ಕಾಲ ನಾವು ಹದ್ದಿ ನಾಟಿ ಮಾಡಿದ್ರೆ ಈ ಒಂದು ರೋಗ ಬರ್ತಕ್ಕಂತ ಸಾಧ್ಯತೆ ಬಹಳಷ್ಟು ಕಡಿಮೆ. ಮತ್ತೆ ಈ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರಸನ್ನು ಹಾಕಬಹುದು? ಹೌದು, ರುದ್ದಿಸಿ ನಾವು ಆ ಸಾಲುಗಳಲ್ಲಿ ನಾವು ಹಾಕಿದ್ರೆ ಇದು ಬರ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅವು ಮಣ್ಣಲ್ಲೇ ವೃದ್ಧಿಯಾಗಿ ಬೆಳೆಗೆ ರಕ್ಷಣೆ ಕೊಡ್ತವೆ ಅಂತ. ಕೊಟ್ಟಿಗೆ ಗೊಬ್ಬರ ಕೊಡೋದು ಬಹಳ ಮುಖ್ಯ, ಬಹಳ ಮುಖ್ಯ. ಯಾಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಅಭಿವೃದ್ಧಿಯೇ ಕೊಟ್ಟಿಗೆ ಗೊಬ್ಬರ ಇದ್ರೇನೆ ಒಂದ್ ರೀತಿ ಆಹಾರ ಅವಕ್ಕೆ, ಅದರಿಂದ ಚೆನ್ನಾಗಿ ಅವರು ಅಭಿವೃದ್ಧಿ ಆಗ್ತವೆ. ಇನ್ನ ಈ ಬೇಸಿಗೆ ರಾಗಿ ಬೆಳೆಗೆ ಕೀಟಗಳ ಹಾವಳಿನೂ ಕೂಡ ಕಂಡು ಬರಬಹುದೇ? ಖಂಡಿತವಾಗ್ಲು ನೋಡಿ, ಇನ್ ಬೇಸಿಗೆ ಕಾಲದ ಬೆಳೆಗೆ ನಾವು ಕಾಂಡ ಕೊರಕ ಮತ್ತು ಸಸ್ಯಹೇನುವಿನ ಬಾಧೆಯನ್ನ ನಾವು ಕಾಣಬಹುದು. ಕಾಂಡ ಕೊರಕ ಬಂದಾಗ ಸುಳಿ ಒಣಗುತ್ತೆ, ತೆನೆ ಜೊಳ್ಳಾಗುತ್ತೆ, ಮತ್ತೆ ಈ ಒಂದು ಸಸಿಯ ತುದಿಯನ್ನ ನಾವು ಹೇಳಿದ್ರೆ ಕೈಯಿಂದ ಹೇಳಿದಾಗ ಸುಲಭವಾಗಿ ಆಚೆ ಬರುತ್ತೆ. ಈ ಒಂದು ಲಕ್ಷಣಗಳನ್ನ ನಾವು ನೋಡಿ ನಾವು ತಿಳಿದುಕೊಳ್ಬಹುದು ಯಾವ ಕೀಟ ಬಂದಿದೆ ಅಂತ ಹೇಳಿ. ಮತ್ತೆ ಇದರ ಹತೋಟಿಗೆ ಕ್ಲೋರೋಫೈರಿಫಾಸ್ 20 EC ಒಂದು ಕೀಟನಾಶಕವನ್ನ 2 ml 1 liter ಬೆರೆಸಿ ನಾವು ನಾಟಿ ಮಾಡಿದ ನಂತರ ನಾವು ಇದನ್ನ ಸಿಂಪರಣೆ ಮಾಡಿದಾಗ ಇದರ ಹತೋಟಿಯನ್ನ ನಾವು ಮಾಡಬಹುದು. ಇನ್ನು ಸಸ್ಯ ಹೇನು ರಸ ಇರೋದ್ರಿಂದ ಗರಿಗಳು ಒಂದು ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ಕ್ರಮೇಣವಾಗಿ ಕುಗ್ಗೋಗುತ್ತೆ. ಮತ್ತೆ ತೆನೆಗಳಿಂದ ಏನಾದರೂ ಈ ಸಸ್ಯವನ್ನು ರಸ ಹೀರಿದ್ರೆ ಈ ಕಾಳುಗಳೆಲ್ಲ ಸೀಕಲಾಗುತ್ತೆ. ಸೊ ಇದರ ಅಥೋಟಿಗೆ ನಾವು ಡೈಮಿಥಿಯೇಟ್ 30 EC ಸುಮಾರು 1 ಲೀಟರ್ ನೀರಿನಲ್ಲಿ ಸುಮಾರು 1.5 ಮಿಲಿನಷ್ಟು ನಾವು ಬೆರೆಸಿ ಸಿಂಪರಣೆಯನ್ನ ಮಾಡಿದ್ರೆ ಇದನ್ನ ಸಂಪೂರ್ಣವಾಗಿ ಹತೋಟಿಯನ್ನ ನಾವು ಮಾಡಬಹುದು. ಅಂದ್ರೆ ಡೈಮಿಥಿಯೇಟ್ ಅನ್ನ ಬಳಸ್ಕೋಬೇಕಾಗುತ್ತೆ ಖಂಡಿತವಾಗಿ. ಈಗ ನಿಮ್ಮ ಕಿರುಧಾನ್ಯಗಳ ವಿಭಾಗ ಇದೆಯಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಯಾವ್ಯಾವ ಬೆಳೆಗಳ ಬಗ್ಗೆ ಅಲ್ಲಿ ಹೆಚ್ಚು ಸಂಶೋಧನೆ ಆಗ್ತಾ ಇದೆ ಅಂತ ನೋಡಿ? ಮುಖ್ಯವಾಗಿ ರಾಗಿ, ಸಾಮೆ, ಹಾರಕ, ಊದಲು, ಕೊರಲೆ ಈ ಒಂದು 7 ಬೆಳೆಗಳ ಮೇಲೆ ನಾವು ಸಂಶೋಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಅಂದ್ರೆ ಬೇಸಾಯ ಕ್ರಮಗಳು, ತಳಿಗಳು, ತಳಿ ಅಭಿವೃದ್ಧಿ, ರೋಗ ಮತ್ತು ಕೀಟಗಳ ಒಂದು ಸಂಶೋಧನೆಯನ್ನು ಕೂಡ ನಮ್ಮ ಒಂದು ವಿಭಾಗದಲ್ಲಿ ನಡೀತಾ ಇದೆ. ಅಂದ್ರೆ ರೈತ ಬಾಂಧವರು ಅಲ್ಲಿಗೆ ಭೇಟಿ ನೀಡಿದ್ರೆ ಇವೆಲ್ಲ ನೋಡಬಹುದು ಅಂತೇಳಿ? ಖಂಡಿತವಾಗ್ಲು ಇದನ್ನ ನೋಡಿ ಮಾಹಿತಿಯನ್ನ ತಿಳ್ಕೊಬಹುದು. ರೈತ ಬಾಂಧವರೇ, ತಮಗೆ ಈ ರಾಗಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ TS ಸುಕನ್ಯಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448909940. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448909940. ತುಂಬಾ ಸಂತೋಷ ಡಾಕ್ಟರ್ ಸುಕನ್ಯಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ರಾಗಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ಅವು ಯಾವ ರೀತಿಯ ಒಂದು ತಳಿಗಳ ಅವರು ಆಯ್ಕೆಯನ್ನು ಮಾಡಿಕೊಂಡ್ರೆ ಈ ಬೇಸಿಗೆ ರಾಗಿ ಬೆಳೆಯಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಡಾ TS ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಯಾಕ್ರಿ ABRK ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ABRK ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಗೆಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆ. ಬೇಸಿಗೆ ಬೆಳೆಯಾಗಿ ನಾವು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡ್ಕೋಬಹುದು. ಮುಖ್ಯವಾಗಿ ಪೂಸಾ ಬೈಸಾಕಿ PDM 84-178, KKM 3 ತಳಿಗಳು ಉತ್ತಮವಾದಂಥ ತಳಿಗಳು. ಇವುಗಳನ್ನು ನಾವು ಬೆಳೆ ಬೆಳೆಯೋದಕ್ಕೆ ಬಳಸ್ಕೋಬಹುದು. ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಬೆರೆಸಬೇಕಾಗುತ್ತೆ. ಮುಖ್ಯವಾಗಿ ನಾವು ಕುಷ್ಕಿನಲ್ಲಿ ಬೆಳ್ಕೊಳ್ಳೋದಾದರೆ 5 ಕಿಲೋಗ್ರಾಂನಷ್ಟು ಸಾರಜನಕ, 10 ಕಿಲೋಗ್ರಾಂನಷ್ಟು ರಂಜಕ, 10 ಕಿಲೋಗ್ರಾಂನಷ್ಟು ಪೊಟಾಷನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಬೇಸಿಗೆ ಒಂದು ಬೆಳೆಯಾಗಿ ನೀರಾವರಿನಲ್ಲೇ ಬೆಳ್ಕೊಳ್ಳೋದು ಜಾಸ್ತಿ. ಈ ನೀರಾವರಿಗಾದರೆ 10 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ, 20 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ರಸಗೊಬ್ಬರಗಳನ್ನು ನಾವು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಬಿತ್ತನೆಗೆ 6-8 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಮೊದಲು ಪ್ರತಿ ಎಕರೆಗೆ ಬೇಕಾಗುವಂಥ ಬಿತ್ತನೆ ಬೀಜಕ್ಕೆ 200 ಗ್ರಾಂನಷ್ಟು ರೈಸೋಬಿಯಂ ಜೀವಾಣು ಗೊಬ್ಬರ ಮತ್ತು 200 ಗ್ರಾಂನಷ್ಟು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಉಪಚರಿಸಬೇಕಾಗತ್ತೆ. 12 ಅಂಗ್ಲ ಅಂತರದ ಸಾಲಿನಲ್ಲಿ 4 ಅಂಗ್ಲ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಬಿತ್ತನೆ ಮಾಡಿದ 40 ದಿವಸಗಳ ಒಳಗೆ 2 ಸಾರಿ ಅಂತರ ಬೇಸಾಯವನ್ನು ಮಾಡಿ ಕಳೆಯನ್ನು ತೆಗಿಬೇಕಾಗತ್ತೆ. ಮುಖ್ಯವಾಗಿ 2% ಸುಣ್ಣದ ಕ್ಲೋರೈಡ್ನಲ್ಲಿ ಬೀಜಗಳನ್ನು 1 ಗಂಟೆ ನೆನೆಸಿ 7-8 ಗಂಟೆ ನೆಲದಲ್ಲಿ ಒಣಗಿಸ್ಬೇಕಾಗತ್ತೆ. ಇದರಿಂದ ಬರ ನಿರೋಧಕತೆಯನ್ನು ಹೆಚ್ಚಿಸಬಹುದು. ಇನ್ನು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಂತೆ ಈ ಸತುವಿನ ಸಲ್ಫೇಟನ್ನು ಬಳಸೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯಬಹುದು. ಮುಸ್ಕಿನ ಜೋಳದ ಜೊತೆಗೆ ಈ ಹೆಸರನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ, ಅಂದರೆ ಒಂದು ಸಾಲು ಮುಸ್ಕಿನ ಜೋಳ, ಒಂದು ಸಾಲು ಹೆಸರು, ಈ ಒಂದು ಅನುಪಾತದಲ್ಲಿ ಬೆಳೆಯೋದ್ರಿಂದ ಪ್ರತಿ ಎಕರೆಗೆ ಒಟ್ಟು ಆದಾಯವನ್ನು ಹೆಚ್ಚಿಸಬಹುದು. ಅಂತರ ಬೆಳೆಯಾಗಿ ನಾವು ಹೆಸರನ್ನು ಬೆಳೆದಾಗ ಎಕರೆಗೆ 3.25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಹೆಸರು ಬೆಳೆಯ ಕಾಯಿಗಳು ಒಣಗಿದ ತಕ್ಷಣವೇ ಕೊಯ್ಲು ಮಾಡೋದ್ರಿಂದ ಈ ಗಟ್ಟಿ ಕಾಳುಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಉದ್ದನ್ನು ನಾವು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬೆಳಕಬಹುದು. ಉದ್ದನಲ್ಲಿ ಹಲವಾರು ಸುಧಾರಿತ ತಳಿಗಳಿದ್ದಾವೆ. ಅದರಲ್ಲಿ ಕರ್ಗಾವ್ 3, T9 ಮತ್ತು ರಶ್ಮಿ, ಇದನ್ನು LBG 625 ಅಂತ ಕೂಡ ಕರೀತಾರೆ. ಈ ತಳಿಗಳನ್ನು ನಾವು ಬೇಸಾಯಕ್ಕೆ ಬಳಸ್ಕೋಬಹುದು. ಮುಖ್ಯವಾಗಿ 8-10 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ನಾವು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. ಬಿತ್ತನೆಗಿಂತ ಮುಂಚಿತವಾಗಿ ಈ ಬರ ನಿರೋಧಕ ಗುಣವನ್ನು ಹೆಚ್ಚಿಸೋದಕ್ಕೆ 2% ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಿ ಆ ನಂತರ ನೆರಳಿನಲ್ಲಿ ಕನಿಷ್ಠ 7 ಗಂಟೆ ಒಣಗಿಸಬೇಕಾಗತ್ತೆ. ಮುಖ್ಯವಾಗಿ ನಾವು ಕುಷ್ಕಿನಲ್ಲಿ ಉದ್ದನ್ನು ಬೆಳ್ಕೊಳ್ಳುವಾಗ 5 ಕಿಲೋಗ್ರಾಂನಷ್ಟು ಸಾರಜನಕ, 10 ಕಿಲೋಗ್ರಾಂನಷ್ಟು ರಂಜಕ ಮತ್ತು 10 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಬಳಸ್ಕೊಳ್ತೀವಿ. ಮುಖ್ಯವಾಗಿ ಬೇಸಿಗೆಯಲ್ಲಿ ನಾವು ನೀರಾವರಿ ಆಶ್ರಯದಲ್ಲಿ ಈ ಉದ್ದನ್ನು ಬೆಳೆಯೋದ್ರಿಂದ ನೀರಾವರಿ ಬೆಳೆಗೆ 10 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ ಮತ್ತು 10 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಈ ಬೀಜ ಮತ್ತು ಶಿಫಾರಸು ಮಾಡಿರುವಂಥ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡುವಂಥ ಕೂರಿಗೆಯಿಂದ ನಾವು ಉಪಯೋಗಿಸ್ಕೋಬೇಕಾಗತ್ತೆ. 12 ಅಂಗಲ ಅಂತರದ ಸಾಲಿನಲ್ಲಿ 4 ಅಂಗಲದ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಬಿತ್ತನೆ ಮಾಡಿದ 40 ದಿವಸಗಳ ಒಳಗೆ 2 ಸಾರಿ ಅಂತರ ಬೇಸಾಯವನ್ನು ಮಾಡ್ಕೋಬೇಕು. ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಮುಖ್ಯವಾಗಿ ನಾವು ಉದ್ದಿನ ಬೆಳೆನಲ್ಲಿ ಈ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಂತೆ ಈ ಸತುವಿನ ಸಲ್ಫೇಟನ್ನು ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಇನ್ನು 2% ಯೂರಿಯಾ ದ್ರಾವಣ ಅಥವಾ DAP ದ್ರಾವಣವನ್ನು ನಾವು ಈ ಬೆಳೆಯನ್ನು ಬಿತ್ತನೆ ಮಾಡಿದ 30 ಮತ್ತು 45 ದಿನಗಳ ನಂತರ ಈ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ಪಡಿಬಹುದು. ಮುಖ್ಯವಾಗಿ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂನಷ್ಟು ಯೂರಿಯಾ ಅಥವಾ DAPಯನ್ನು ನಾವು ಒಂದು ದಿನ ನೆನೆಸಿ ಮಾರನೇ ದಿನ ತಿಳಿ ದ್ರಾವಣವನ್ನು ತೆಗೆದುಕೊಂಡು ಅದನ್ನು ಸಿಂಪರಣೆಗೆ ಬಳಸ್ಕೋಬೇಕಾಗತ್ತೆ. ಈ ರೀತಿ ಸಿಂಪರಣೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಮುಸ್ಕಿನ್ ಜೋಳದ ಜೊತೆಗೆ ಉದ್ದನ್ನು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಪ್ರತಿ ಎಕರೆಗೆ ನಾವು ಒಟ್ಟು ಆದಾಯವನ್ನು ಹೆಚ್ಚಿಸ್ಕೋಬಹುದು. 1 ಸಾಲು ಮುಸ್ಕಿನ್ ಜೋಳ, 1 ಸಾಲು ಉದ್ದು, ಈ ರೀತಿಯಾಗಿ ಒಂದು ಅನುಪಾತದಲ್ಲಿ ನಾವು ಈ ಅಂತರ ಬೆಳೆಯನ್ನು ಬೆಳೆಯೋದ್ರಿಂದ ಹೆಚ್ಚು ಆದಾಯವನ್ನು ಪಡಿಬಹುದು. ಅಂತರ ಬೆಳೆಯಾಗಿ ಉದ್ದನ್ನು ಬೆಳೆದಾಗ ಎಕರೆಗೆ 3.25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ನಾವು ಬಳಸ್ಕೋಬೇಕಾಗತ್ತೆ. ಕರಾವಳಿ ಪ್ರದೇಶದಲ್ಲಿ ಸತು ಮತ್ತು ಬೋರಾನ್ ಕೊರತೆಯನ್ನು ನೀಗಿಸೋದಕ್ಕೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ 3 ವರ್ಷಕ್ಕೊಮ್ಮೆ 1 ಎಕರೆಗೆ 4 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟು ಮತ್ತು 3 ಕಿಲೋಗ್ರಾಂನಷ್ಟು ಬೋರಾಕ್ಸ್ ಲಘು ಪೋಷಕಾಂಶಗಳನ್ನು ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ, ಸಮಯ 6:02. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ